ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಷ್ಣು ಗಣಪತಿ ನಮೋ ನಮೋ ವಿಷ್ಣು ಗಣಪತಿ ನಮೋ ನಮೋ ಶುಕ್ಲಾಂಬರಧರ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ ಶುಕ್ಲಾಂಬರಧರ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ಶುಕ್ಲಾಂಬರಧರ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ ಶುಕ್ಲಾಂಬರಧರ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ನಿತ್ಯಂ ನಿತ್ಯಂ ಜಪೋ ಜಪೋ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ವಿಶ್ವ ಗಣಪತಿ ನಮೋ ನಮೋ ಶುಕ್ಲಾಂಬರಧರ ಗಣಪತಿ ಮಂತ್ರಂ ನಿತ್ಯಂ ನಿತ್ಯಂ ಜಪ